ವಾತಾವರಣವಿದೆ. ಸಂಜೆ ಅಥವಾ ರಾತ್ರಿಯ ವೇಳೆಗೆ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶವಿರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಂಭವ. ಗರಿಷ್ಠ 33, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಾಧ್ಯತೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ. ಸಂಪುಟಕ್ಕೆ ಹೊಸಬರು ಸೇರಿ 24 ನೂತನ ಸಚಿವರ ಸೇರ್ಪಡೆ. ಆಡಳಿತಕ್ಕೆ ಹೊಸ ರೂಪ ನೀಡಲು ತೀರ್ಮಾನ, ಸಿದ್ದರಾಮಯ್ಯ. ಜಿಲ್ಲಾ ತಾಲೂಕು ಪಂಚಾಯಿತಿಗಳ ಚುನಾವಣೆಗೆ ಸಿದ್ದತೆ, ರಾಜ್ಯ ಚುನಾವಣಾ ಆಯೋಗದ ಸುತ್ತೋಲೆ. ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಪುಣ್ಯತಿಥಿ. ಪ್ರಧಾನಿ ಸೇರಿದಂತೆ ಹಲವು ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹೆರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಉಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಪದ್ಧತಿಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಪ್ರತಿಯೊಂದು ಹಂಗಾಮಿನಲ್ಲಿಯೂ ಕೂಡ ನಾವು ಬೆಳೆ ಪದ್ಧತಿಗಳನ್ನು ಅಳವಡಿಕೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇದಕ್ಕೆ ಪೂರ್ವಭಾವಿಯಾಗಿ ಬೆಳೆ ಯೋಜನೆಯನ್ನ ತಯಾರನ್ನ ಮಾಡಿಕೊಳ್ಳಬೇಕು. ಹೀಗೆ ಬೆಳೆ ಯೋಜನೆಯನ್ನ ತಯಾರು ಮಾಡಿಕೊಂಡು ನಾವು ಕೃಷಿ ಮಾಡಿದ್ದೇ ಆದಲ್ಲಿ ಅದು ಒಂದು ರೀತಿಯ ಸಫಲವಾದಂತಹ ಕೃಷಿಯಾಗುತ್ತೆ. ಈಗ ಮುಂಗಾರಿನ ಹೊಸ್ತಿಲಿನಲ್ಲಿ ಇರತಕ್ಕಂತಹ ಈ ಸಂದರ್ಭದಲ್ಲಿ ಬೆಳೆ ಯೋಜನೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ಬೆಳೆ ಯೋಜನೆ ಮತ್ತು ಪದ್ಧತಿಗಳು ಯಾವ್ಯಾವು, ಅದರಿಂದ ಹೇಗೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಭೈರಪ್ಪನವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ, ಹಾಗೂ ಆಕಾಶವಾಣಿಯ ಮೂಲಕ ಎಲ್ಲಾ ರೈತ ಬಾಂಧವರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಈ ಬೆಳೆ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಈ ಬೆಳೆ ಯೋಜನೆ ಅಂದ್ರೆ ಏನು ಅನ್ನೋದನ್ನ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಬೆಳೆ ಯೋಜನೆ ಅಂತಂದ್ರೆ ನಮ್ಮ ಒಂದು ಜಮೀನಿನಲ್ಲಿ ಪ್ರಸ್ತುತ ವರ್ಷದಲ್ಲಿ ಯಾವ ಯಾವ ಬೆಳೆಗಳನ್ನು ನಾವು ಯೋಜನೆ ಮಾಡ್ಕೊಳ್ತೀವಿ ಅನ್ನುವಂತ ಒಂದು ವ್ಯವಸ್ಥೆಯನ್ನು ನಾವು ಬೆಳೆ ಯೋಜನೆ ಅಂತ ಹೇಳ್ತೇವೆ. ಅದು ಏಕ ಬೆಳೆ ಆಗಿರ್ಬೋದು, ಮಿಶ್ರ ಬೆಳೆ ಆಗಿರ್ಬೋದು, ಅಥವಾ ಅಂತರ್ ಬೆಳೆ ಆಗಿರ್ಬೋದು, ಅಕ್ಕಡಿ ಬೆಳೆ ಆಗಿರ್ಬೋದು ಅಥವಾ ಸರದಿ ಬೆಳೆ ಆಗಿರ್ಬೋದು, ಹೀಗೆ ಯಾವ ಒಂದು ಬೆಳೆಗಳನ್ನು ನಾವು ಈ ವರ್ಷದಲ್ಲಿ ನಿರ್ಧಾರ ಮಾಡ್ಕೊಂಡಿರ್ತೇವಲ್ಲ ಅಂತ ಬೆಳೆಗಳ ಒಂದು ಸಂಯೋಜನೆಗೆ ನಾವು ಬೆಳೆ ಯೋಜನೆ ಅಂತೇಳಿ ಹೇಳ್ತೇವೆ. ಈಗ ನಾವು ಹಾಸನ ಜಿಲ್ಲೆಯನ್ನ ತೆಗೆದುಕೊಳ್ಳೋದಾದ್ರೆ ಸಾಮಾನ್ಯವಾಗಿ ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕುಗಳು ಬರುತ್ತೆ. ಹೌದು. ಅದರಲ್ಲಿ ನಾವು ವಲಯವಾರು ನೋಡಿದಾಗ ತುಂಬಾ ವಿಶಿಷ್ಟವಾದಂತ ಗುಣ ಮತ್ತು ಮಳೆಯ ಪ್ರಮಾಣ ಇರುವಂತ ಒಂದು ತಾಲೂಕುಗಳನ್ನ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳೋದಾದ್ರೆ 600 ಮಿಲಿಮೀಟರ್ನಿಂದ ಹಿಡ್ಕೊಂಡು 2200 ಮಿಲಿಮೀಟರ್ ಬೀಳುವಂತ ತಾಲೂಕುಗಳು ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ಇದೆ. ಹೌದು. ಹೀಗಾಗಿ ಇಲ್ಲಿ ಬೆಳೆಯುವಂತಹ ಬೆಳೆ ಪದ್ಧತಿಗಳು ತುಂಬಾ ಬದಲಾವಣೆ ಮತ್ತು ವಿಶಿಷ್ಟತೆ ಇರುವಂತಹ ಒಂದು ಅಂಶವನ್ನು ನಾವು ಗಮನ ಮಾಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಮೊದಲೇದಾಗಿ ಏನು ಅಂತಂದ್ರೆ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ನಾವು ಪ್ರಾರಂಭ ಮಾಡೋಣ. ಮೊದಲೇದೇನು ಅಂತಂದ್ರೆ ನಾವು ಅರಸೀಕೆರೆ ಅಂತ ಹೇಳ್ತೀವಿ, ಅದನ್ನ ದಕ್ಷಿಣ ಮಧ್ಯಭಾಗದ ವಲಯಕ್ಕೆ ನಾವು ಸೇರ್ಪಡೆ ಮಾಡ್ತೀವಿ, ವಲಯ 4 ಅಂತ ಹೇಳ್ತೀವಿ ಅರಸೀಕೆರೆ. ಇಲ್ಲಿ ಬೀಳುವಂತ ಮಳೆಯನ್ನು ನಾವು ತೆಗೆದುಕೊಂಡ್ರೆ 630 ಮಿಲಿಮೀಟರ್ ಮಳೆ ಬೀಳುತ್ತೆ. ಇಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂತ ಒಂದು ಬೆಳೆ ಪದ್ಧತಿಯನ್ನು ಚರ್ಚೆ ಮಾಡೋದಾದ್ರೆ ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಬರುವಂತ ಮಳೆಯನ್ನ ಇಲ್ಲಿ ಏನಂತಾರೆ ಅರಸೀಕೆರೆ ಭಾಗ ಪೂರ್ತಿ ಮಳೆಯಾಶ್ರಿತ ಪ್ರದೇಶ, ಇತ್ತಿರಲಾಗಿ ಹೇಮಾವತಿಯಿಂದ ಒಂದು ಏನು ಅಂತಂದ್ರೆ ನೀರನ್ನು ತೆಗೆದುಕೊಂಡು ಕುಡಿಯುವ ನೀರಿಗಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಈ ರೈತರು ಏನು ಬೋರ್ವೆಲ್ ಇರುವಂತ ರೈತರು ಅವರು ತಮಗೆ ಬೇಕಾದಂತ ಕೆಲವೊಂದು ಬೆಳೆಗಳನ್ನ ಆಯ್ಕೆ ಮಾಡ್ಕೊಡ್ತಾರೆ. ಬಟ್ 70% ರೈತರು ಮಳೆಯನ್ನೇ ನಂಬಿ ಮಾಡುವಂತ ಬೆಳೆ ಪದ್ಧತಿಯನ್ನು ಆ ಒಂದು ಭಾಗದಲ್ಲಿ ಅಥವಾ ಆ ಒಂದು ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ವಿ. ಮುಖ್ಯವಾಗಿ ನಾವು ಹೇಳೋದಾದ್ರೆ ಈ ಒಂದು ಅರಸೀಕೆರೆ ಭಾಗದಲ್ಲಿ ಪೂರ್ವ ಮುಂಗಾರಿನಲ್ಲಿ ಬೀಳುವಂತ ಮಳೆಯನ್ನು ಬಳಸಿಕೊಂಡು ಹೆಸರು ಉದ್ದು ಅಲಸಂದಿ ಈ ಒಂದು ಏನು ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ಕಟಾವಾದ ಮೇಲೆ ಅಯ್ಯೋ ಏನು ಅಂತಂದ್ರೆ ಆಗಸ್ಟ್ ಕೊನೆಯ ಭಾಗ ಅಥವಾ ಸೆಪ್ಟೆಂಬರ್ ಮೊದಲ ಭಾಗದಲ್ಲಿ ಕಟಾವಾಗುತ್ತೆ. ಈ ಕಟಾವಾದ ತಕ್ಷಣ ಏನ್ ಮಾಡ್ತಾರೆ ರಾಗಿ ಬೆಳೆಯನ್ನ ಬೆಳೀತಾರೆ. ಇದನ್ನು ನಾವು ಸರದಿ ಬೆಳೆ ಅಂತ ಹೇಳ್ತೇವೆ. ಇದು ಏನು ಅಂತಂದ್ರೆ ಒಂದು ಉತ್ಕೃಷ್ಟವಾದಂತಹ ಸರದಿ ಬೆಳೆ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ದ್ವಿದಳ ಧಾನ್ಯ ಬೆಳೆಗಳನ್ನ ಮಾಡಿ ನಾವು ಏಕದಳ ಧಾನ್ಯ ಆದಂತಹ ರಾಗಿಯನ್ನು ಮಾಡೋದ್ರಿಂದ ದ್ವಿದಳ ಧಾನ್ಯ ಬೆಳೆಗಳಿಂದ ಏನಂತಂದ್ರೆ ಸ್ಥಿರೀಕರಣ ಆದಂತಹ ಸಾರಜನಕ ಈ ರಾಗಿ ಬೆಳೆಗೆ ಸಿಗುವಂತ ಒಂದು ಅವಕಾಶ ಇರುತ್ತೆ. ಎರಡನೇದೇನು ಅಂತಂದ್ರೆ ಈ ದ್ವಿದಳ ಧಾನ್ಯ ಬೆಳೆಗಳ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇವು ಸಾಕಷ್ಟು ತಮ್ಮ ಒಂದು ಮಾಗುವಿಕೆ ಹಂತಕ್ಕೆ ಬಂದಾಗ ಸಾಕಷ್ಟು ತಪ್ಪಲುಗಳನ್ನ ಭೂಮಿಗೆ ಸೇರಿಸುವಂತ ಒಂದು ವ್ಯವಸ್ಥೆ ಇದೆ. ಆಮೇಲೆ ಕಟಾವ್ ಆದ್ಮೇಲೂ ಕೂಡ ಏನು ಅಂತಂದ್ರೆ ಬೇರುಗಳು ಭೂಮಿಯಲ್ಲಿ ಉಳಿಯೋದ್ರಿಂದ ಅವು ಕೂಡ ಸಾಕಷ್ಟು ಏನು ಅಂತಂದ್ರೆ ಸಾರಜನಕವನ್ನು ಮುಂದಿನ ಬೆಳೆಗೆ ಒದಗಿಸಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಆ ಮುಂದಿನ ಬೆಳೆ ರಾಗಿ ತುಂಬಾ ಹುಲಸಾಗಿ ಬೆಳೆಯುವುದನ್ನ ನಾವು ನೋಡಿದ್ದೇವೆ. ಈ ಒಂದು ಪದ್ಧತಿಯನ್ನು ನಾವು ಸರದಿ ಬೆಳೆ ಪದ್ಧತಿ ಅಂತ ಹೇಳಿ ಕರಿತೇವೆ. ಇದರ ಅನುಕೂಲತೆಗಳು ಸಾಕಷ್ಟು ಇದೆ. ಏನು ಅಂತಂದ್ರೆ ಮೊದಲೇದು ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡು ಎರಡನೇ ಬೆಳೆ ಮಾಡುವಂತದ್ದನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಆ ಒಂದು ಎರಡನೇ ಬೆಳೆ ತುಂಬಾ ಉತ್ಕೃಷ್ಟವಾಗಿ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಒಳ್ಳೆಯ ಇಳುವರಿ ತೆಗೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ ಮಣ್ಣಿನ ಸಂರಕ್ಷಣೆ ಆಗುವಂತಹದ್ದಿರಬಹುದು, ತೇವಾಂಶ ಸಂರಕ್ಷಣೆ ಮಾಡುವಂತಹದ್ದಿರಬಹುದು, ಆಮೇಲೆ ಈ ಸೂಕ್ಷ್ಮಾಣುಜೀವಿಗಳಿಗೆ ಒಂದು ಸಾವಯವ ಪದಾರ್ಥಗಳನ್ನು ಸೇರಿಸುವಂತಹದ್ದಿರಬಹುದು, ಇಂತಹ ಬೆಳೆ ಪದ್ಧತಿಗಳಿಂದ ಸಾಕಷ್ಟು ಅನುಕೂಲತೆಗಳಿದೆ. ಆಮೇಲೆ ಬೆಳೆ ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲೇನಾಗ್ತಾ ಇದೆ, ಈ ಒಂದು ಬೆಳೆಗೆ ಬರುವಂತಹ ಕೀಟ ರೋಗಗಳು ಇನ್ನೊಂದು ಬೆಳೆಗೆ ಬರಲಿಕ್ಕೆ ಅವಕಾಶಗಳಿಲ್ಲ. ಹೀಗಾಗಿ ಇಂತಹ ಬೆಳೆಗಳನ್ನು ನಾವು ಸರದಿ ಪದ್ಧತಿಯಲ್ಲಿ ಮಾಡುವುದು ಹೆಚ್ಚು ಸೂಕ್ತ. ಇದರ ಜೊತೆಗೆ ಅರಸೀಕೆರೆ ಭಾಗದಲ್ಲಿ ಇನ್ನೊಂದು ಮುಖ್ಯವಾದಂತಹ ಬೆಳೆ ಅಂದ್ರೆ ತೆಂಗು. ತೆಂಗಿನಲ್ಲಿ ಸಾಮಾನ್ಯವಾಗಿ ನಾವು ಆ ಭಾಗದಲ್ಲಿ ನೋಡೋದು ಏನು ಅಂತಂದ್ರೆ ಮುಸುಕಿನ ಜೋಳವನ್ನು ಅಂತರ ಬೆಳೆಯಾಗಿ ಬೆಳೆಯುವುದು ಕೂಡ ನಾವು ನೋಡ್ತಾ ಇದೆ. ಇದರ ಜೊತೆಗೆ ಕೆಲವೊಂದು ತರಕಾರಿ ಬೆಳೆಗಳಾದಂತಹ ಟೊಮ್ಯಾಟೊ ಮೆಣಸಿನಕಾಯಿ ಇಂತಹ ಬೆಳೆಗಳನ್ನು ಮಾಡುವುದು ಕೂಡ ನೋಡ್ತಾ ಇದೆ. ಹೀಗಾಗಿ ಒಟ್ಟಾರೆ ಏನು ಅಂತಂದ್ರೆ ಈ ಬೆಳೆಗಳನ್ನು ನಾವು ಮಾಡೋದ್ರಿಂದ ತೆಂಗಿಗೆ ಹೆಚ್ಚು ಅನುಕೂಲತೆ ಇದೆ. ನಾನು ಇನ್ನೂ ಒಂದು ಮಾತು ಹೇಳುತ್ತಂತಾರೆ, ಸಾಮಾನ್ಯವಾಗಿ ತೆಂಗಿನೆಲ್ಲ ಅಂತರ ಬೆಳೆ ಮಾಡೋದಾದ್ರೆ ಒಂದು 3 ಹಂತಗಳನ್ನು ನಾವು ವರ್ಗೀಕರಣ ಮಾಡ್ತೇವೆ. ಮೊದಲನೇ 8 ವರ್ಷ ಏನು ಅಂತಂದ್ರೆ 7-8 ಮೀಟರ್ ಅಂತರ ಕೊಟ್ಟು ತೆಂಗನ್ನ ಯಾರು ನಾಟಿ ಮಾಡಿರ್ತಾರಲ್ಲ ಅಲ್ಲಿ ಏನು ಅಂತಂದ್ರೆ ಸಾಕಷ್ಟು ಅವಕಾಶ ಇರುತ್ತೆ, ಯಾವುದೇ ಬೆಳೆಗಳನ್ನು ನಾವು ಬೆಳಿಬಹುದು. 8-20 ವರ್ಷ ಅಂತ ಎರಡನೇ ಹಂತ ಹೇಳ್ತೇವೆ. ಆ ಒಂದು ಹಂತದಲ್ಲಿ ಏನು ಅಂತಂದ್ರೆ ಎಲೆಗಳು ತುಂಬಾ ಹರಡಿಕೊಂಡಿರ್ತಾವು, ಏನು ಅಂತಂದ್ರೆ ಬಿಸಿಲು ಬರುವಂತಹ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ಬೆಳೆಗಳು ಬೇರೆ ಇರುತ್ತೆ. ಇನ್ನು 20 ವರ್ಷದ ನಂತರ ಇರುವಂತ ತೆಂಗಿನ ತೋಟದಲ್ಲಿ ಆಯ್ಕೆ ಮಾಡುವಂತ ಬೆಳೆಗಳೇ ಬೇರೆ ಇರುತ್ತೆ. ಹೀಗಾಗಿ ಅಲ್ಲಿ ಏನು ಅಂತಂದ್ರೆ ಈಗ ಸಾಮಾನ್ಯವಾಗಿ 20 ವರ್ಷ ದಾಟದಂತ ಮರಗಳಿರೋದ್ರಿಂದ ಅಲ್ಲಿ ನಾವು ಈ ಬೆಳೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಮುಖ್ಯವಾಗಿ ಮುಸುಕಿನ ಜೋಳ, ಟೊಮ್ಯಾಟೊ ಇರಬಹುದು ಅಥವಾ ಮೆಣಸಿನಕಾಯಿ ಇರಬಹುದು, ತರಕಾರಿಗಳನ್ನು ಬೆಳೆದು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ. ಇನ್ನು ಎರಡನೆಯ ಒಂದು ತಾಲೂಕು ನಾವು ತಗೊಳ್ಕೊಳ್ಳೋದಾದ್ರೆ ಆಲೂರು. ಆಲೂರು ಇದು ಏನು ಅಂದ್ರೆ ಅರೆ ಮಲೆನಾಡು ಪ್ರದೇಶಕ್ಕೆ ಬರುವಂತ ಒಂದು ತಾಲೂಕು. ಏನು ಅಂತಾರೆ, ಸುಮಾರು ಒಂದು 800-900 mm ಮಳೆ ಬೀಳುವಂತ ಒಂದು ಪ್ರದೇಶ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂತ ಬೆಳೆ ಅಂತಂದ್ರೆ ಹೆಚ್ಚು ಮಳೆ ಬೀಳುವಂತಹದ್ದಂತಂದ್ರೆ ಸಾಮಾನ್ಯವಾಗಿ ಭತ್ತ. ಭತ್ತ ಕೂರ್ಗೆ ಭತ್ತವನ್ನು ಮಾಡುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಭತ್ತ ಆದ್ಮೇಲೆ ಮುಂದೆ ಏನು ಅಂತಂದ್ರೆ ಅವರೆ ಮಾಡುವಂತಹದ್ದನ್ನು ನೋಡ್ತೇವೆ. ಇದು ಕೂಡ ಒಂದು ಏನು ಅಂತಂದ್ರೆ ಸರದಿ ಬೆಳೆ ಪದ್ಧತಿ ಮತ್ತು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಅಲ್ಲಿ ನಾವು ಇನ್ನೂ ಒಂದು ಮುಖ್ಯವಾದಂತಹ ಬೆಳೆ ಪದ್ಧತಿ ಏನು ಅಂತಂದ್ರೆ ಅಲ್ಲಿ ತೆಂಗು ಮತ್ತು ಅಡಿಕೆ ಜೊತೆ ಕಾಫಿ ಮೆಣಸು ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆಯೋದನ್ನ ನಾವು ನೋಡ್ತಾ ಇದ್ದೇವೆ. ಶುಂಠಿ ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಈ ಬೆಳೆಗಳು ಒಂದು ಸಂಯೋಜನೆಯನ್ನು ನಾವು ಬಹುಮಹಡಿ ಪದ್ಧತಿ ಬೆಳೆಗಳು ಅಂತ ಹೇಳಿ ನಾವು ಕರಿತೇವೆ. ಸೊ ಇದೇನು ಅಂತಂದ್ರೆ ಅರಸೀಕೆರೆ ಆಯ್ತು, ಆಲೂರು ಆಯ್ತು. ಇನ್ನು ನಾವು ಮುಂದಿನ ಒಂದು ತಾಲೂಕಿಗೆ ಬರೋದಾದ್ರೆ ಅರಕಲಗೂಡು. ಅರಕಲಗೂಡಿಗೆ ಬಂದ್ರೆ ಸಾಮಾನ್ಯವಾಗಿ ಇಲ್ಲೂ ಕೂಡ ನಾವು ಏನು ಅಂತಂದ್ರೆ ಮಳೆ ಪ್ರಮಾಣ ನೋಡಿದಾಗ 800-900 mm ಮಳೆ ಬರುವಂತ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದು ಏನು ಅಂತಂದ್ರೆ ಮುಸ್ಕಿನ ಜೋಳ ಯಥೇಚ್ಛವಾಗಿ ಬೆಳೆಯುವಂತದನ್ನು ನೋಡ್ತಾ ಇದ್ದೇವೆ. ಯಾವಾಗ ಹೇಮಾವತಿ ನೀರು ಅಲ್ಲಿ ಬರುತ್ತೆ ಆವಾಗ ರೈತರು ಏನು ಅಂತಂದ್ರೆ ಭತ್ತವನ್ನ ಬೆಳೆಯುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ತೆಂಗು ಕೂಡ ಅಲ್ಲಿ ಪ್ರಮುಖವಾದಂತ ಒಂದು ಬೆಳೆ ಇದೆ. ಮುಸ್ಕಿನ ಜೋಳ ಮತ್ತು ಭತ್ತ ಕಟಾವಾದ್ಮೇಲೆ ಕೆಲವೊಂದು ತರಕಾರಿ ಬೆಳೆಗಳನ್ನು ಮಾಡುವಂತಹದ್ದು, ಆಮೇಲೆ ಹೆಬ್ಬಾಳ ಅವರೇ ಆ ಒಂದು ಸೊಗಡು ಇರುವಂತಹ ಬೆಳೆಗಳನ್ನು ಮಾಡುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇವೇನು ಅಂತಂದ್ರೆ ಆಲೂರು, ಅರಕಲಗೂಡು ಮತ್ತು ಅರಸೀಕೆರೆ ಭಾಗದ ಒಂದು ಚಿತ್ರಣ ಆಯ್ತು. ಇನ್ನು ಮುಂದಿನ ತಾಲೂಕು ಅಂದ್ರೆ ಬೇಲೂರು. ಬೇಲೂರು ಬೇಲೂರು ಅಂತಂದ್ರೆ ಇದನ್ನು ಕೂಡ ನಾವು ಅರೆ ಮಲೆನಾಡು ಪ್ರದೇಶ ಅಂತೇಳಿ ವರ್ಗೀಕರಣ ಮಾಡಿದ್ದೀವಿ. ಇಲ್ಲಿ ಏನು ಅಂದ್ರೆ 1200 mm ಮಳೆ ಬೀಳುವಂತ ಒಂದು ಪ್ರದೇಶ. ಹೀಗಾಗಿ ಇಲ್ಲಿ ಯಥೇಚ್ಛವಾಗಿ ಏನು ಅಂತಂದ್ರೆ ತರಕಾರಿ ಬೆಳೆಗಳನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ತರಕಾರಿ ಬೆಳಿಲಿಕ್ಕೆ ಒಂದು ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಸೊ ಹೀಗಾಗಿ ಹಾಸನದ ಸುತ್ತಮುತ್ತಲ ಇರುವಂತಹ ಜಿಲ್ಲೆಗಳಿಗೂ ಕೂಡ ಪೂರೈಕೆ ಮಾಡುವಂತ ತರಕಾರಿ ಬೆಳೆಗಳು ಅಂತಂದ್ರೆ ಅವು ಎಲ್ಲಿಂದ ಬರುದು ಅಂದ್ರೆ ಬೇಲೂರು ಮತ್ತು ಹಳೇಬೀಡಿನಿಂದ. ಹೀಗಾಗಿ ಮುಖ್ಯವಾಗಿ ತರಕಾರಿ ಬೆಳೆಗಳು ಆ ಒಂದು ಪ್ರದೇಶಕ್ಕೆ ಇರುವಂತಹದ್ದು. ತರಕಾರಿ ಆದ್ಮೇಲೆ ತರಕಾರಿನ ಮಾಡುವಂತಹದ್ದು ನಾವು ವಿಶೇಷವಾಗಿ ನೋಡ್ತಾ ಇದ್ದೇವೆ. ಅದು ಒಳ್ಳೇದಲ್ಲ. ಯಾಕೆಂತಂದ್ರೆ ಒಂದೇ ಜಾತಿಯ ಬೆಳೆಗಳನ್ನು ಸರದಿ ಬೆಳೆಯಾಗಿ ಬೆಳೆದಾಗ ಅಲ್ಲಿ ಬರುವಂತ ರೋಗ ಇರಬಹುದು, ಕೀಟ ಇರಬಹುದು, ಪೋಷಕಾಂಶಗಳ ಬಳಕೆ ಇರಬಹುದು, ಮಣ್ಣಿನ ಫಲವತ್ತತೆ ಇರಬಹುದು, ಇವೆಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ರೈತರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ತರಕಾರಿ ಆದ ಮೇಲೆ ಒಂದು ದ್ವಿದಳ ಧಾನ್ಯ ಬೆಳೆಗಳಿಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಮಾಡೋದು ಹೆಚ್ಚು ಅವಶ್ಯಕತೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದಾದ ಮೇಲೆ ಮುಸುಕಿನ ಜೋಳವನ್ನು ಕೂಡ ಆ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯೋದನ್ನು ನಾವು ನೋಡ್ತಾ ಇದ್ದೇವೆ. ಏನು ಅಂತಂದ್ರೆ ಇಲ್ಲಿ ಏಕ ಬೆಳೆಯಾಗಿ ಬೆಳೆಯುವುದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಮುಸುಕಿನ ಜೋಳದ ಜೊತೆಗೆ ಮಿಶ್ರ ಬೆಳೆ ಮಾಡುವುದು ಹೆಚ್ಚು ಸೂಕ್ತ. ಒಂದು 5-6 ಸಾಲು ಮುಸುಕಿನ ಜೋಳ, 1 ಸಾಲು ತೊಗರಿಯನ್ನು ಮಾಡ್ಕೊಳ್ಳೋದ್ರಿಂದ ಆ ಒಂದು ಬೆಳೆ ಯೋಜನೆ ಮಾಡ್ಕೊಳ್ಳೋದ್ರಿಂದ ರೈತರಿಗೆ ಏನಾಗುತ್ತೆ, ಮುಸುಕಿನ ಜೋಳ 110-120 ದಿವಸ ಕಟಾವಾಗುತ್ತೆ. ಅದೇ ನಾವು ಏನು ಅಂತಂದ್ರೆ ತೊಗರಿ 180-200 ದಿನ ಏನು ಅಂತಂದ್ರೆ ಕಟಾವಿಗೆ ಬರುವಂತ ಬೆಳೆ. ಹೀಗಾಗಿ ಈ ಬೆಳೆಯ ಒಂದು ಮಾಗುವಿಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ರೈತರಿಗೆ ಏನಂತಂದ್ರೆ ಮುಸುಕಿನ ಜೋಳ ಕೈ ಕೊಟ್ಟಾಗ ಕೂಡ ಈ ತೊಗರಿಯಲ್ಲಿ ಒಂದು ಆದಾಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಇದು ಏನಂತಂದ್ರೆ ಒಂದು ಬೇಲೂರು ಭಾಗದ ಒಂದು ಚಿತ್ರಣ ಆಯ್ತು. ಬೇಲೂರು ಪಕ್ಕಕ್ಕೆ ಹೊಂದ್ಕೊಂಡಂಗೆ ಹಾಸನ ಇದೆ. ಹಾಸನ, ಹಾಸನಕ್ಕಿಂತ ಬರುವ ಪೂರ್ವದಲ್ಲಿ ಚಂದ್ರಾಯಪಟ್ಟಣದೊಂದು ಹೇಳ್ಬಿಡ್ತೇನೆ. ಚಂದ್ರಾಯಪಟ್ಟಣ ಕೂಡ ನಾವು ಏನಂತಂದ್ರೆ ದಕ್ಷಿಣ ವನವಲಯಕ್ಕೆ ನಾವು ವರ್ಗೀಕರಣ ಮಾಡ್ತೇವೆ. ಇಲ್ಲೂ ಕೂಡ ಮಳೆಯ ಪ್ರಮಾಣ ಅರಸೀಕೆರೆಯಲ್ಲಿ ಏನ್ ಬೀಳುತ್ತಲ್ಲ ಅಷ್ಟೇ ಪ್ರಮಾಣದ ಒಂದು ಮಳೆಯ ಪ್ರಮಾಣವನ್ನು ನಾವು ನೋಡ್ತೇವೆ. ಸುಮಾರು 600 mm, 600-700 mm ಬೀಳುವಂತ ಮಳೆ. ಸೊ ಇಲ್ಲಿ ಏನು ಅಂತಂದ್ರೆ ವಿಶೇಷವಾಗಿ ನಾವು ನೋಡೋದು ರಾಗಿಯನ್ನು ಯಥೇಚ್ಛವಾಗಿ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ರಾಗಿಯ ಜೊತೆಗೆ ನಾನು ಇನ್ನೂ ಒಂದು ಏನು ಅಂತಂದ್ರೆ ಗಮನಿಸಿದಂತ ಅಂಶ ಏನಂತಂದ್ರೆ ಮಿಶ್ರ ಬೆಳೆಯಾಗಿ ಈ ಉಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಏನ್ ಹೇಳ್ತೇವಲ್ಲ ಆ ಬೆಳೆಯನ್ನ ಅಂತರ ಬೆಳೆಯಾಗಿ ಬೆಳೆಯುವುದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಎರಡನೇ ಬೆಳೆ ತೆಗಿಲಿಕ್ಕೆ ಇಲ್ಲಿ ಇವರಿಗೆ ಅವಕಾಶ ಇರುವುದಿಲ್ಲ, ಯಾಕಂದ್ರೆ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಆ ಅವಕಾಶ ಕಡಿಮೆ. ಆದ್ರೆ ಕೆಲವೊಂದು ರೈತರು ಯಾರು ಬೋರ್ವೆಲ್ ಇಟ್ಕೊಂಡಿರ್ತಾರ, ಏತ ನೀರಾವರಿಯಿಂದ ಏನಾದರೂ ನೀರು ಅವರಿಗೆ ಸಿಗುವಂತ ಅವಕಾಶ ಇದ್ರೆ ಅಂತ ರೈತರು ತರಕಾರಿ ಮಾಡುವಂತದನ್ನು ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಚಂದ್ರಾಯಪಟ್ಟಣದಲ್ಲಿ ಕೂಡ ಏನು ಅಂತಂದ್ರೆ ಈ ಒಂದು ತೆಂಗು ಬೆಳೆ ವಿಶೇಷವಾಗಿ ಕಂಡು ಬರುವಂತ ಹೆಚ್ಚಾಗಿರುವಂತಹ ಪ್ರದೇಶ. ಅಲ್ಲಿ ಕೂಡ ನಾವು ಮಿಶ್ರ ಬೆಳೆಯಾಗಿ ಈ ಮುಸುಕಿನ ಜೋಳ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದನ್ನು ನಾವು ನೋಡ್ತಾ ಇದೆ. ಹೀಗಾಗಿ ಒಟ್ಟಾರೆ ಏನು ಅಂತಂದ್ರೆ ಈ ಬೆಳೆ ಚಿತ್ರಣವನ್ನ ನಾವು ಚಂದ್ರಾಯಪಟ್ಟಣದಲ್ಲಿ ನೋಡಿದಾಗ ಏಕ ಬೆಳೆಯಾಗಿ ರಾಗಿಯನ್ನು ನೋಡ್ತಾ ಇದ್ದೀವಿ, ಮಿಶ್ರ ಬೆಳೆಯಾಗಿ ರಾಗಿಯ ಜೊತೆ ಉಚ್ಚೆಳ್ಳು ಅಥವಾ ಗುರೆಳನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಕೆಲವೊಂದು ದ್ವಿದಳ ಧಾನ್ಯ ಬೆಳೆಗಳ ಸಂಯೋಜನೆಯನ್ನು ಕೂಡ ನಾವು ನೋಡಿದ್ದೀವಿ ಅಲ್ಲಿ. ಸೊ ಅದು ಕೂಡ ಒಂದು ಒಳ್ಳೆಯ ಪದ್ಧತಿ ಅಂತ ಕೂಡ ಹೇಳ್ಬಹುದು. ಇದು ಏನು ಅಂತಂದ್ರೆ ಈ ಚಂದ್ರಾಯಪಟ್ಟದ ಭಾಗ. ಇನ್ನು ತಾವು ಹೇಳದಾಗಿ ಹಾಸನಕ್ಕೆ ಬರುವುದಾದ್ರೆ ಹಾಸನ ಕೂಡ ನಾವು ಏನು ಅಂತಂದ್ರೆ ಅರೆ ಮಲೆನಾಡು ಪ್ರದೇಶಕ್ಕೆ ವರ್ಗೀಕರಣ ಮಾಡ್ತೇವೆ. ಇಲ್ಲೂ ಕೂಡ ಮಳೆಯ ಪ್ರಮಾಣ ನಮಗೆ 800 to 900 ಮಿಲಿಮೀಟರ್ ವಾಡಿಕೆಯ ಮಳೆ ಬೀಳುವಂತದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಹಾಸನದಲ್ಲಿ ನಾವು ಸರ್ವೆ ಸಾಮಾನ್ಯವಾಗಿ ನೋಡೋದೇನಂತಂದ್ರೆ 90% ಮುಸುಕಿನ ಜೋಳದಿಂದ ಆವೃತ ಆಗಿದೆ. ಯಥೇಚ್ಛವಾಗಿ ಮುಸುಕಿನ ಜೋಳ ಬೆಳೆಯುವಂತಹ ತಾಲೂಕು ಯಾವುದು ಅಂತಂದ್ರೆ ಹಾಸನ ತಾಲೂಕು ಯಥೇಚ್ಛವಾಗಿ ಬೆಳೀತಾ ಇದ್ರೆ. ಇಲ್ಲ ರೈತರಿಗೆ ನಂದು ಒಂದು ವಿನಂತಿ ಏನಂತಂದ್ರೆ ಏಕ ಬೆಳೆ ಪದ್ಧತಿ ಮಾಡೋದು ಬೇಡ, ಅದರ ಜೊತೆಗೆ ಒಂದು ಮಿಶ್ರ ಬೆಳೆಯಾಗಿ ತೊಗರಿಯನ್ನು ಹಾಕೊಳ್ಳಿಕ್ಕೆ ವಿನಂತಿ ಮಾಡ್ಕೊಳ್ತೇನೆ. 5-6 ಮುಸುಕಿನ ಜೋಳ ಇರಲಿ, ಅದರ ಜೊತೆಗೆ 1 ಏನು ಅಂತಂದ್ರೆ ತೊಗರಿಯನ್ನು ಹಾಕೊಳ್ಳಿ. ನಮಗೆ ಮುಸುಕಿನ ಜೋಳದಿಂದ ಎಕರೆಗೆ 15-20 ಇಳುವರಿ ಬಂದರೂ ಕೂಡ ತೊಗರಿಯಿಂದ 2-3 ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಕೋಬಹುದು ಈ ಅಂತರದಲ್ಲಿ ಹಾಕೊಳ್ಳೋದ್ರಿಂದ. ಆಮೇಲೆ ನಾವು ಮುಸುಕಿನ ಜೋಳ ಕಟಾವು ಮಾಡಿದ್ಮೇಲೆ ತೊಗರಿ ಇನ್ನೂ ಏನು ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿರುತ್ತೆ, 100-120 ಕಟಾವ್ ಆಗುತ್ತೆ. ಆಮೇಲೆ ಆ 2 ತೊಗರಿಗಳ ಮಧ್ಯೆ ಇರುವಂತಹ ಜಾಗವನ್ನು ನಾವು ಬಳಕೆ ಮಾಡಿಕೊಂಡು ಇನ್ನೂ ಒಂದು ಬೆಳೆ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ನಾವು ಸರಿದಿ ಬೆಳೆ ಅಂತ ಹೇಳ್ತೇವೆ. ಸೊ ಆ ಒಂದಿಟ್ಟಲ್ಲಿ ಅವರೇ ಆಗಲಿ ಆ ಒಂದು ಸಂದರ್ಭದಲ್ಲಿ ಅದನ್ನು ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಹೇಳಿ ನಾನು ಹೇಳ್ತೇನೆ. ಇವರು ಇನ್ನು ಹೊಳೆ ನರಸೀಪುರಕ್ಕೆ ಬಂದ್ರೆ ಸಾಮಾನ್ಯವಾಗಿ ಇದು ಕೂಡ ನಾವು ಏನಂತಂದ್ರೆ ಅರೆ ಮಲೆನಾಡು ಪ್ರದೇಶಕ್ಕೆ ಬರುವಂತಹ ಒಂದು ಪ್ರದೇಶ. ಇಲ್ಲೂ ಕೂಡ 800-900 ಮಿಲಿಮೀಟರ್ ಮಳೆ ಬರುವಂತಹ ಒಂದು ಚಿತ್ರಣ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಈ ಒಂದು ಹೊಳೆ ನರಸೀಪುರ ಭಾಗದ ವಿಶೇಷತೆ ಏನು ಅಂತಂದ್ರೆ ಹೇಮಾವತಿ ಕಾಲುವೆಯ ಮೂಲಕ ಅವರು ಒಂದು ನೀರಿನ ಸೌಲಭ್ಯ ಇದೆ. ಅಲ್ಲಿ ಏನು ಅಂತಂದ್ರೆ ಈ ಒಂದು ಭತ್ತದ ಬೇಸಾಯ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಇವತ್ತಿನ ದಿವಸ ಊಟ ಮಾಡುವಂತ ಏನು ಅನ್ನ ಇದೆ ಅಲ್ಲ, ಯಥೇಚ್ಛವಾಗಿ ಬಳಕೆ ಮಾಡ್ಕೊಡ್ತಾ ಇದ್ದೀವಿ. ಆ ಒಂದು ಅಕ್ಕಿಯ ಉತ್ಪಾದನೆಯನ್ನು ಈ ಹೊಳೆ ನರಸೀಪುರ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಭತ್ತ ಕಟಾವ್ ಆದ್ಮೇಲೆ ಉಳಿಕೆ ತೇವಾಂಶದಲ್ಲಿ ಕೆಲವೊಂದು ತರಕಾರಿ ಬೆಳೆಗಳನ್ನು ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಇದಿಷ್ಟು ಹೊಳೆ ನರಸೀಪುರಕ್ಕೆ ಸಂಬಂಧಪಟ್ಟಿದ್ದು. ಕಡೆಯದಾಗಿ ಉಳ್ಕೊಳ್ತಕ್ಕಂಥದ್ದು ಮತ್ತೆ ತುಂಬಾ ಭಿನ್ನವಾಗಿರುವಂತಹ ತಾಲೂಕು ಅಂದ್ರೆ ಸಕಲೇಶಪುರ ತಾಲೂಕು, ಸಂಪೂರ್ಣ ಮಲೆನಾಡಿನಿಂದ ಆವೃತವಾಗಿರತಕ್ಕಂತಹ ಒಂದು ತಾಲೂಕು. ಇಲ್ಲಿ ಯಾವ ಬೆಳೆ ಯೋಜನೆಯನ್ನ ಮಾಡಬಹುದು? ನಾನು ಪ್ರಾರಂಭದಲ್ಲೇ ಹೇಳಿದೆ, ಹಾಸನದಲ್ಲೇ ಏನು ಅಂತಂದ್ರೆ 600 mm ಹಿಡ್ಕೊಂಡು 2200 mm ಇರುವಂತ ತಾಲೂಕುಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತೇಳಿ. ಅದರಲ್ಲಿ 2200 mm ಮಳೆ ಬೀಳುವಂತ ತಾಲೂಕು ಯಾವುದು ಅಂತಂದ್ರೆ ಸಕಲೇಶಪುರ. ಇಲ್ಲಿ ಎಲ್ಲಿ ಹೆಚ್ಚು ಮಳೆ ಬೀಳುವಂತ ತಾಲೂಕು ಅಥವಾ ಪ್ರದೇಶ ಇರುತ್ತೆ ಅಲ್ಲಿ ಹೆಚ್ಚು ನೀರನ್ನು ಬಳಕೆ ಮಾಡಿಕೊಂಡು ಬೆಳೆಯುವಂತ ಆಯ್ಕೆಯನ್ನು ಮಾಡ್ಕೊಳ್ಳೋದು ಸರ್ವೆ ಸಾಮಾನ್ಯ. ಈ ಭಾಗದಲ್ಲೂ ಕೂಡ ನಾವು ಏನು ಅಂತಂದ್ರೆ ಭತ್ತದ ಬೆಳೆ ಉತ್ಪಾದನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಭತ್ತ ಕಟಾವಾದ ಮೇಲೆ ಸರದಿ ಬೆಳೆಯಾಗಿ ತರಕಾರಿ ಬೆಳೆಗಳನ್ನು ಮಾಡೋದು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಭತ್ತ ನವೆಂಬರ್ ಡಿಸೆಂಬರ್ನಲ್ಲಿ ಕಟಾವಾದ ಮೇಲೆ ಉಳಿಕೆ ತೇವಾಂಶದಲ್ಲಿ ತರಕಾರಿ ಬೆಳೆಗಳನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಬೆಳೆ ಪದ್ಧತಿಯನ್ನು ನಾವು ಸರದಿ ಬೆಳೆ ಪದ್ಧತಿ ಅಂತ ಹೇಳ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೂ ಒಂದು ಏನು ಪದ್ಧತಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಈ ಪೂರ್ವ ಮುಂಗಾರಿನ ಮಳೆಗಳನ್ನು, ಈಗಾಗಲೇ ಮಳೆ ಪ್ರಾರಂಭ ಆಗಿದೆ, ಈಗ 2-3 ಒಂದು ಒಳ್ಳೆ ಮಳೆ ಬಿದ್ದಿದೆ, ಈ ಮಳೆಗಳನ್ನು ಅವರು ಬಳಕೆ ಮಾಡಿಕೊಂಡು ಮತ್ತು ಈ ನೀರಿನ ಸಂಪರ್ಕ ಪಡೆದುಕೊಂಡು ಈ ಹಸಿರಿಲೆ ಗೊಬ್ಬರದ ಒಂದು ಬೆಳೆಗಳನ್ನು ಮಾಡುವಂತದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ಒಂದು ಪ್ರಾರಂಭಿಕ ಹಂತದಲ್ಲಿ ಅವರು ಏನು ಅಂತಂದ್ರೆ ಈ ನರ್ಸರಿ ಮಾಡಿಕೊಂಡು ಒಂದು ತಿಂಗಳ ಆದ್ಮೇಲೆ ಈ ಹಸಿರಿಲೆ ಗೊಬ್ಬರದ ಬೆಳೆಗಳನ್ನು ಏನು ಹಾಕೊಂಡಿರ್ತಾರೆ ಅದನ್ನ ಮಣ್ಣಿಗೆ ಸೇರಿಸಿಬಿಟ್ಟು ಭತ್ತದ ನಾಟಿ ಮಾಡೋದು ಸರ್ವೆ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಚಿತ್ರಣ. ಹೀಗಾಗಿ ಒಟ್ಟು 8 ತಾಲೂಕುಗಳಲ್ಲಿ ಏನು ಅಂತಂದ್ರೆ ವಿಭಿನ್ನವಾದಂತಹ ಒಂದು ಬೆಳೆ ಪದ್ಧತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಏಕ ಬೆಳೆ ಪದ್ಧತಿ ಇರಬಹುದು, ಅಕ್ಕಡಿ ಬೆಳೆ ಪದ್ಧತಿ ಇರಬಹುದು, ಆ ಮಿಶ್ರ ಬೆಳೆ ಪದ್ಧತಿ ಇರಬಹುದು, ಬಹುಮಹಡಿ ಪದ್ಧತಿ ಇರಬಹುದು, ಆಮೇಲೆ ಸರದಿ ಬೆಳೆ ಪದ್ಧತಿ ಇರಬಹುದು. ಆಮೇಲೆ ಇನ್ನೂ ಒಂದು ಅಂಶ ನಾನು ಸಕಲೇಶಪುರಕ್ಕೆ ಹೇಳೋದಾದ್ರೆ ಬಹುಮಹಡಿಯ ಬೆಳೆ ಪದ್ಧತಿಯನ್ನು ಸರ್ವೆ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈ ಪ್ಲಾಂಟೇಶನ್ ಕ್ರಮ ತೋಟಗಾರಿಕಾ ಬೆಳೆಗಳಲ್ಲಿ ಹೆಚ್ಚು ಬೆಳಕನ್ನು ಬಳಸಿಕೊಂಡು ಬೆಳೆಯುವಂತಹ ಕೆಲವೊಂದು ತೋಟಗಾರಿಕಾ ಬೆಳೆಗಳು ಅಂದ್ರೆ ಅಡಿಕೆ ಇರಬಹುದು, ತೆಂಗಿರಬಹುದು, ಇವು ಎತ್ತರವಾಗಿ ಬೆಳೆಯುತ್ತವೆ ಮತ್ತು ಅಂತರನು ಕೂಡ ಜಾಸ್ತಿ. ನಾವು ತೆಂಗನ್ನ 7-8 ಅಂತರದಲ್ಲಿ ನಾಟಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಅಡಿಕೆಯನ್ನು 9 to 9.5 ನಾಟಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇವುಗಳ ಮಧ್ಯೆ ಇರುವಂತಹ ಜಾಗ ಸುಮ್ಮನೆ ಖಾಲಿ ಇರುತ್ತೆ. ಅಂತದ್ರಲ್ಲಿ ಈ ಬೆಳಕನ್ನ ಕಡಿಮೆ ಬಳಸ್ಕೊಂಡು ಬೆಳೆಯುವಂತ ಕೆಲವೊಂದು ಬೆಳೆಗಳಿದಾವ, ಅಂತವನ್ನ ನಾವು ವಿವಿಧ ಸ್ತರಗಳಲ್ಲಿ ಈ ಜೋಡಣೆ ಮಾಡುವಂತದನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಏಲಕ್ಕಿ ಇರಬಹುದು, ಲವಂಗ ಇರಬಹುದು, ಆಮೇಲೆ ಪೈನಾಪಲ್ ಇರಬಹುದು, ಅನಾನಸ್ ಅಂತ ಹೇಳ್ತೇವಲ್ಲ ಅದು ಇರಬಹುದು, ಆಮೇಲೆ ಶುಂಠಿ ಇರಬಹುದು, ಸಿನೆಮಾನ್ ಚಕ್ಕೆ ಇರಬಹುದು. ಅವಕ್ಕೇನು ಅಂತಂದ್ರೆ ಬಿಸಿಲು ಜಾಸ್ತಿ ಬೇಡ, ಇಂತಹ ಬೆಳೆಗಳನ್ನ ಸಂಯೋಜನೆ ಮಾಡುವಂತ ಒಂದು ಕ್ರಮಕ್ಕೆ ನಾವು ಬಹುಮಹಡಿಯ ಬೆಳೆ ಪದ್ಧತಿ ಅಂತ ಹೇಳಿ ಹೇಳ್ತೇವೆ. ಸೊ ಹೀಗಾಗಿ ಅಲ್ಲಿ ಕೂಡ ಏನಂತ ಸಾಕಷ್ಟು ಮಳೆಯನ್ನ ಬಳಸ್ಕೊಂಡು ಈ ಒಂದು ಬಹುಮಹಡಿಯ ಪದ್ಧತಿ ಬೆಳೆ, ಭತ್ತದ ಬೆಳೆ ಮತ್ತು ಸರದಿ ಬೆಳೆ ಪದ್ಧತಿ, ಈ 3 ಬೆಳೆ ಪದ್ಧತಿಗಳನ್ನ ನಾವು ಅಲ್ಲಿ ನೋಡುವಂತದನ್ನ ಕಾಣ್ತಾ ಇದ್ದೇವೆ. ಈ ಯಾವುದೇ ಒಂದು ಬೆಳೆ ಯೋಜನೆಯನ್ನ ತಯಾರಿಸುವಾಗ ಗಮನಿಸಬೇಕಾದಂತಹ ಅಂಶಗಳು ಯಾವ್ಯಾವು? ಇಷ್ಟೆಲ್ಲಾ ಬೆಳೆಗಳನ್ನ ನಾವು ಚರ್ಚೆ ಮಾಡಿದ್ಮೇಲೆ ರೈತರು ಒಂದು ಬೆಳೆ ಪಟ್ಟಿಯನ್ನು ಮಾಡ್ಕೊಳ್ತಾನೆ. ಮೊದಲನೇ ಅಂಶ ಅವರು ಏನು ನಿರ್ಧಾರ ಮಾಡಬೇಕು ಅಂತಂದ್ರೆ ಒಂದು ಅನುಭವದಿಂದ ಗೊತ್ತಿರುತ್ತೆ ಅವ್ರಿಗೆ ಈ ವರ್ಷ ನಮ್ಮ ಒಂದು ಪ್ರದೇಶಕ್ಕೆ ಎಷ್ಟು ಮಳೆ ಬರುತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಮೊದಲನೇ ಅಂಶ. ಎರಡನೇ ಅಂಶ ಅಂತಂದ್ರೆ ನಮ್ಮ ಜಮೀನಿನ ಮಣ್ಣು ಯಾವುದು, ಆ ಮಣ್ಣಿಗೆ ಯಾವ ಬೆಳೆ ಸೂಕ್ತ ಇದೆ ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದರ ಜೊತೆಗೆ ಆ ಬೆಳೆ ಸಂಯೋಜನೆ ಅಥವಾ ಬೆಳೆ ಯೋಜನೆ ಮಾಡಬೇಕಾದ್ರೆ ನಮ್ಮ ಒಂದು ಕುಟುಂಬಕ್ಕೆ ಯಾವ ಯಾವ ಆಹಾರ ಪದಾರ್ಥಗಳು ಬೇಕು, ಈಗ ರಾಗಿ ಎಷ್ಟು ಬೇಕು, ದ್ವಿದಳ ಧಾನ್ಯ ಬೆಳೆಗಳು ಎಷ್ಟು ಬೇಕು, ಎಣ್ಣೆಕಾಳು ಬೆಳೆಗಳನ್ನು ನಾವು ಎಷ್ಟು ಹಾಕೋಬೇಕು, ತರಕಾರಿಗಳನ್ನ ಎಷ್ಟು ಹಾಕೋಬೇಕು. ಸೊ ಅವರು ಒಟ್ಟಾರೆ ಕ್ಷೇತ್ರವನ್ನ ಹೀಗೆ ವಿಂಗಡಣೆ ಮಾಡಿಕೊಂಡು ಬೆಳೆ ಮಾಡೋದ್ರಿಂದ ಅವರು ಕುಟುಂಬಕ್ಕೆ ಬೇಕಾದ ಒಟ್ಟಾರೆ ಆಹಾರ ಬೇಡಿಕೆಯನ್ನ ಅದರಿಂದ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಒಂದು ವಿಚಾರ. ಇದು ಏನು ಅಂತಂದ್ರೆ ನಾವು ಅಂಶಗಳನ್ನು ಗಮನದಲ್ಲಿ ಇಡಬೇಕಾದ್ರೆ ಕುಟುಂಬದ ಒಂದು ಬೇಡಿಕೆಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಬೆಳೆ ಯೋಜನೆ ತಯಾರು ಮಾಡಬೇಕು. ಇದರ ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂತಹ ಅಂಶ ಏನು ಅಂತಂದ್ರೆ ಜಾನುವಾರುಗಳಿಗೆ ಬೇಕಾದಂತ ಮೇವು, ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ಕ್ಷೇತ್ರವನ್ನ ಮೇವಿನ ಬೆಳೆಗಳಿಗಾಗಿ ನಾವು ವಿಂಗಡಣೆ ಮಾಡ್ಕೋಬೇಕು ಅದನ್ನು ಕೂಡ ನಾವು ನಿರ್ಧಾರ ಮಾಡ್ಕೋಬೇಕು. ಅದು ಕೂಡ ಬಹಳ ಮುಖ್ಯ. ಇದರ ಜೊತೆಗೆ ಆಮೇಲೆ ನಾವು ಮಾಡುವಂತ ಬೆಳೆಯ ಒಂದು ಯೋಜನೆ ಏನಿದೆಯಲ್ಲ ಅದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಣ್ಣಿನ ಫಲವತ್ತತೆ ಕಾಪಾಡಬೇಕು. ಅಂತ ಬೆಳೆಗಳನ್ನು ನಾವು ಯೋಜನೆಯಲ್ಲಿ ಹಾಕೋಬೇಕಾಗತ್ತೆ. ಇದರ ಜೊತೆಗೆ ಆ ಬೆಳೆಗಳ ಸಂಯೋಜನೆ ಅಥವಾ ಆಯ್ಕೆ ಮಾಡಿಕೊಂಡಾಗ ಅವುಗಳಿಗೆ ಬರುವಂತಹ ರೋಗ ಕೀಟದ ಬಗ್ಗೆನೂ ಕೂಡ ನಮ್ಗೊಂದು ಜ್ಞಾನ ಇರಬೇಕಾಗತ್ತೆ. ಆಮೇಲೆ ಆ ಬೆಳೆಗಳನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಕೌಶಲ್ಯತೆ ಎಷ್ಟಿದೆ, ಜ್ಞಾನ ಎಷ್ಟಿದೆ, ಆ ಒಂದು ತಳಿಯ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ಬೇಕಾಗತ್ತೆ. ಇದರ ಜೊತೆಗೆ ಆ ಒಂದು ಬೆಳೆಯಿಂದ ನಾವು ಎಷ್ಟು ಆರ್ಥಿಕ ಲಾಭವನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ತಿಳ್ಕೋಬೇಕು. ಇಷ್ಟೆಲ್ಲಾ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಬೆಳೆ ಯೋಜನೆ ಮಾಡಿದ್ದಾದ್ರೆ ಏನು ಅಂತಂದ್ರೆ ನಮ್ಮ ಒಂದು ರೈತರ ಆರ್ಥಿಕ ಒಂದು ಮಟ್ಟವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಕುಟುಂಬದ ಒಂದು ನಿರ್ವಹಣೆಯನ್ನು ಕೂಡ ಸುಲಭ ಆಗುತ್ತೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಸೊ ನಮ್ಮ ಜಾನುವಾರುಗಳ ಮೇವಿನ ಬೇಡಿಕೆಯನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ ರೋಗ ಕೀಟಗಳ ಒಂದು ಕಡಿಮೆ ಮಾಡಲಿಕ್ಕೂ ಕೂಡ ನಾವು ಈ ಬೆಳೆ ಆಯ್ಕೆಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತವಾಗತಕ್ಕಂತಹ ಬೆಳೆ ಯೋಜನೆ ಅಥವಾ ಪದ್ಧತಿಗಳು ಯಾವ್ಯಾವ? ಈಗಾಗಲೇ ನಿಮ್ಗೆ ಹೇಳಿದೆ, ಏಕ ಬೆಳೆ ಪದ್ಧತಿ ಅಂತ ಹೇಳಿದೆ. ಸರ್ವೇ ಸಾಮಾನ್ಯವಾಗಿ 60% ಆದ್ರೆ ಇತ್ತಿತ್ತಲಾಗಿ ನೋಡಿದ್ರೆ 90% ಅಂತ ಹೇಳುದು. ಏಕ ಬೆಳೆ ಪದ್ಧತಿ ಅಂದ್ರೆ ಒಂದು ಜಮೀನಿನಲ್ಲಿ ಪ್ರಸ್ತುತ ವರ್ಷ ಒಂದು ಬೆಳೆ ಮಾಡುವಂತದನ್ನ ನಾವು ಏಕ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಅದರಲ್ಲಿ ಮುಸುಕಿನ ಜೋಳ ಒಂದು, ಯಾವುದೋ ಅನೇಕ ತಳಿಗಳನ್ನ ಹಾಕೊಂಡಿರ್ತಾರೆ. ಮುಸುಕಿನ ಜೋಳ ಬಿಟ್ಟು ಮತ್ತೆ ಯಾವುದೇ ಬೆಳೆಗಳು ಆ ಒಂದು ಕ್ಷೇತ್ರದಲ್ಲಿ ಇರಬಾರದು. ಅದನ್ನು ನಾವು ಏಕ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಮುಸುಕಿನ ಜೋಳ ಇರಬಹುದು, ಆಲೂಗಡ್ಡೆ, ಇಡೀ ಬೆಳೆಯಾಗಿ ಆಲೂಗಡ್ಡೆ ಮಾಡಿದ್ರೆ ನಾವು ಆಲೂಗಡ್ಡೆ ಒಂದು ಏಕ ಬೆಳೆ ಅಂತ ಹೇಳ್ತೇವೆ. ತೊಗರಿ ಮಾಡಿದ್ರೆ ಅದು ತೊಗರಿಯ ಏಕ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಬಟ್ ಇಲ್ಲಿ ಏನು ಅಂತಾರೆ, ಕೆಲವೊಂದು ತೊಡಕುಗಳನ್ನು ನಾವು ನೋಡ್ತಾ ಇದೆ. ಮುಸುಕಿನ ಜೋಳದ ನಂತರ ಮುಸುಕಿನ ಜೋಳ, ಏಕ ಬೆಳೆ ಪದ್ಧತಿಯನ್ನು ನಾವು ಪ್ರತಿ ವರ್ಷ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಆ ಒಂದು ಬೆಳೆಯಲ್ಲಿರುವಂತ ರೋಗ ಕೀಟಾಣುಗಳು ಭೂಮಿಯಲ್ಲಿ ಉಳಿದು ಮುಂದಿನ ಬೆಳೆಗೂ ಕೂಡ, ಯಾಕೆ ಅದೇ ಬೆಳೆ ಇಡ್ತಾರಂತೇಳಿ ಆ ಕೀಟಗಳಿಗೆ ಗೊತ್ತಾಯ್ತು ಅಂತಂದ್ರೆ ಅದಕ್ಕೆ ಪುನಃ ಆಕ್ರಮಣ ಮಾಡುವಂತ ಒಂದು ವ್ಯವಸ್ಥೆಯನ್ನ ಅವು ಮಾಡ್ಕೊಂಡಿರ್ತಾವ. ಸೊ ಹೀಗಾಗಿ ನಾವು ಏಕ ಬೆಳೆ ಪದ್ಧತಿ ಮಾಡುವುದರ ಬದಲಾಗಿ ಬೇರೆ ಪದ್ಧತಿ ಮಾಡೋದು ಹೆಚ್ಚು ಸೂಕ್ತ. ಎರಡನೇದೇನು ಅಂತಂದ್ರೆ ಅಕ್ಕಡಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ. ಅಕ್ಕಡಿ ಬೆಳೆ ಪದ್ಧತಿ ಅಂತಂದ್ರೆ ಒಂದೇ ಸಾಲಿನಲ್ಲಿ ಬೆಳೆಯನ್ನು ಏನು ಹಾಕಬೇಕು ಅಂತೇಳಿ ವಿಚಾರ ಮಾಡ್ಕೊಂಡಿರ್ತೇವೆ, ಆ ಒಂದು ಬೆಳೆಯ ಜೊತೆಗೆ ಇನ್ನಿತರ ಬೇರೆ ಬೇರೆ ಬೆಳೆಗಳನ್ನು ಸಂಯೋಜನೆ ಮಾಡಿ ಒಂದೇ ಸಾಲಿನಲ್ಲಿ ಹಾಕುವಂತ ಬೆಳೆ ಪದ್ಧತಿಯನ್ನ ಅಕ್ಕಡಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಇದನ್ನು ಹಿಂದಿನ ಕಾಲದಲ್ಲಿ ಇದು ತುಂಬಾ ಪ್ರಚಲಿತ ಇತ್ತು. ಆಮೇಲೆ ಈ ಒಂದು ಅಕ್ಕಡಿ ಬೆಳೆ ಪದ್ಧತಿಯ ವಿಶೇಷತೆ ಏನಂತಂದ್ರೆ, ನಾವು 4-5 ಬೆಳೆಗಳನ್ನ ಸಂಯೋಜನೆ ಮಾಡಿ ಒಂದೇ ಸಾಲಿನಲ್ಲಿ ಹಾಕಿದಾಗ ಕೂಡ ಅವುಗಳ ಮಾಗುವಿಕೆ ಅಥವಾ ಕಟಾವಿಗೆ ಬರುವಂತಹ ಹಂತ ಬೇರೆ ಬೇರೆ ಆಗಿರ್ತಿತ್ತು ಮತ್ತು ಅವು ಬಳಕೆ ಮಾಡಿಕೊಳ್ಳುವಂತ ಪೋಷಕಾಂಶಗಳು ಕೂಡ ಬೇರೆ ಬೇರೆ ಸ್ತರಗಳಲ್ಲಿ ಇರ್ತಾ ಇತ್ತು. ಹೀಗಾಗಿ ಒಂದಕ್ಕೊಂದು ಸ್ಪರ್ಧೆ ಒಡ್ಡುವಂತ ಒಂದು ಪ್ರಮೇಯ ಇರ್ತಿರಲಿಲ್ಲ. ಒಟ್ಟಾರೆ ಆರ್ಥಿಕತೆ ಆ ಒಂದು ಕ್ಷೇತ್ರದಿಂದ ನಾವು ಹೆಚ್ಚಿಗೆ ನಿರೀಕ್ಷೆ ಮಾಡ್ತಾ ಇದ್ವಿ. ಜೊತೆಗೆ ಆ ರೈತರ ಕುಟುಂಬಕ್ಕೆ ಬೇಕಾದಂತಹ ಎಲ್ಲಾ ಆಹಾರ ಪದಾರ್ಥಗಳು ಅಲ್ಲಿ ಸಿಗ್ತಾ ಇದ್ವು. ಇದು ಒಂದು ಅಕ್ಕಡಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ. ಅಕ್ಕಡಿ ಬೆಳೆ ನಿಮ್ ಪ್ರಕಾರ ಸೂಕ್ತವೋ ಹೇಗೆ? ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಮಿಶ್ರ ಬೆಳೆ ಮಾಡಿ ಅಂತ ಹೇಳ್ತಾರೆ, ಒಂದೇ ಸಾಲಿನಲ್ಲಿ ಬಿತ್ತಕ್ಕಂಥದ್ದು ಎಷ್ಟು ಸೂಕ್ತ? ಈಗ ಸಾಮಾನ್ಯವಾಗಿ ನಾವು ಹಾಸನ ಜಿಲ್ಲೆಯನ್ನ ತೆಗೆದುಕೊಂಡ್ರೆ ಈ ಆಲೂಗಡ್ಡೆ ಜೊತೆ ನಾವು ತೆಂಗಳ ಹುರುಳಿಯನ್ನ ಅಕ್ಕಡಿ ಬೆಳೆಯಾಗಿ ಬೆಳೆದನ್ನು ನಾವು ಮೂಲಂಗಿಯನ್ನು ಮೂಲಂಗಿ ಹಾಕೋದು ನೋಡ್ತಾ ಇದ್ದೀವಿ. ರೈತರಿಗೆ ಒಂದು ಸಮಸ್ಯೆ ಏನಂತಂದ್ರೆ ಆಳುಗಳ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ಅಕಡಿ ಬೆಳೆಯ ಮಾಡಿದಾಗ ನಾವು ಇವುಗಳು ಬೇರೆ ಬೇರೆ ಒಂದು ಹಂತದಲ್ಲಿ ಕಟಾವು ಬಂದಾಗ ಆ ಒಂದು ಸಂದರ್ಭದಲ್ಲಿ ಆಳುಗಳು ಸಿಗದೇ ಇದ್ರೆ ಅವರು ಸ್ವಲ್ಪ ಕಷ್ಟವನ್ನು ಎದುರಿಸಲಿಕ್ಕೆ ಸಂದರ್ಭ ಬಂದು ಒದಗುತ್ತೆ ಅಂತೇಳಿ ನಾ ಹೇಳ್ಬಹುದು. ಜೊತೆಗೆ ಈ ಕಳೆ ನಿರ್ವಹಣೆ ವ್ಯವಸ್ಥೆಗೆ ಬಂದ್ರೆ ನಾವು ಕುಂಟಿಯಿಂದ ಕಳೆ ತೆಗಿಬೇಕು ಅಥವಾ ಕೈ ಕಳೆಯಿಂದ ಕಳೆ ತೆಗಿಬೇಕು, ಬಟ್ ಬೇರೆ ಯಾವುದೇ ಪದ್ಧತಿಯಿಂದ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಎರಡೂ ತೊಂದರೆಗಳನ್ನು ಬಿಟ್ಟರೆ ಅಕಡಿ ಬೆಳೆ ಒಟ್ಟಾರೆ ಹೇಳೋದಾದ್ರೆ ಒಂದು ಒಳ್ಳೆಯ ಪದ್ಧತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೇನೆ. ಇವರು ಇದರ ಜೊತೆಗೆ ನಮ್ಮ ಹಾಸನ ಜಿಲ್ಲೆಗೆ ಇನ್ನೊಂದು ಏನು ಮಿಶ್ರ ಬೆಳೆ ಅಂತಂದ್ರೆ ಮುಖ್ಯ ಬೆಳೆ ಜೊತೆ ಇತರ ಬೆಳೆಗಳನ್ನು ಒಂದು ನಿರ್ದಿಷ್ಟ ಸಾಲಗಳಲ್ಲಿ ಬೆಳೆಯುವಂತ ಒಂದು ಪದ್ಧತಿಗೆ ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಈಗ ನಾವು ಶಿಫಾರಸು ಮಾಡಿದ್ದೇನು, ರಾಗಿಯನ್ನು ಈ ಹಾಸನ ಜಿಲ್ಲೆಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರೈತರು ಬೆಳೀತಾರೆ. 8 ಸಾಲು ರಾಗಿ ಜೊತೆ 2 ಸಾಲು ತೊಗರಿಯನ್ನು ಹಾಕ್ಲಿಕ್ಕೆ ಶಿಫಾರಸು ಮಾಡಿದ್ದೀವಿ. ಅಂದ್ರೆ 8 ಸಾಲು ನಂತರ 2 ಸಾಲು ನಾವು ತೊಗರಿಯನ್ನ 2 ಅಡಿ ಅಂತರದಲ್ಲಿ ಬಿತ್ತನೆ ಮಾಡೋದ್ರಿಂದ 2 ಅಡಿ ಅಂತರದ ಸಾಲುಗಳ ಮಧ್ಯೆ ಒಂದು ನೇಗಿಲನ್ನು ಹಾಯಿಸೋದ್ರಿಂದ ಬಿದ್ದಂತ ಮಳೆ ನೀರು ಆ ದೋಣಿ ಸಾಲಿನಲ್ಲಿ ಸಂಗ್ರಹ ಆಗಿ ಈ 8 ಸಾಲು ರಾಗಿಗೆ ದೊರೆಯುವಂತ ಒಂದು ವ್ಯವಸ್ಥೆ ಆಗುತ್ತೆ. ತೊಗರಿನೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ರಾಗಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಬೆಳೆ ಪದ್ಧತಿಯಿಂದ ನಾವು 1 ಎಕರೆಗೆ ನಾವು 8-10 ಕ್ವಿಂಟಾಲ್ ರಾಗಿ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಆಮೇಲೆ ತೊಗರಿಯಿಂದ 2-3 ಕ್ವಿಂಟಾಲ್ ತೊಗರಿಯನ್ನು ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಇದ್ರ ಜೊತೆಗೆ ನಮ್ಗೆ ಇನ್ನೂ ಒಂದೇನು ಅಂತಂದ್ರೆ ರಾಗಿ ಭೂಮಿಯ ಮೇಲ್ಭಾಗದಲ್ಲಿರುವಂತಹ ಪೋಷಕಾಂಶಗಳನ್ನು ಬಳಕೆ ಮಾಡಿಕೊಂಡು ಬೆಳೆಯುವಂತ ಒಂದು ಬೆಳೆ. ಆದ್ರೆ ತೊಗರಿ ಆಳವಾದ ಬೇರನ್ನ ಬಿಟ್ಟು ಸುಮಾರು ಏನಂತಂದ್ರೆ ಒಂದು 50 ಸೆಂಟಿಮೀಟರ್ ಆಳದವರೆಗೂ ಕೂಡ ಬೇರನ್ನು ಬಿಡುವಂತ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಮೇಲ್ ಪದರ ಮತ್ತು ಕೆಳಪದರದಲ್ಲಿರುವಂತಹ ಪೋಷಕಾಂಶಗಳನ್ನು ಸಮನಾಗಿ ಬಳಕೆ ಮಾಡಿಕೊಂಡು ಬೆಳೆಯುವಂತ ಒಂದು ಪದ್ಧತಿಯನ್ನು ನಾವು ನಿರ್ಮಾಣ ಮಾಡಿದಂಗಾಗುತ್ತೆ. ಆಮೇಲೆ ತೇವಾಂಶದಲ್ಲೂ ಕೂಡ ಹಾಗೆ ಎರಡೂ ಪದ್ಧತಿಯಿಂದ ನಾವು ತೇವಾಂಶವನ್ನ ಮೇಲ್ಸ್ತರದಲ್ಲಿ ಮತ್ತು ಕೆಳಸ್ತರದಲ್ಲಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಇನ್ನೂ ಒಂದು ವಿಶೇಷತೆ ಏನಂತಂದ್ರೆ ತೊಗರಿ ಇದು ದೀರ್ಘಾವಧಿ ಬೆಳೆ, ಏನಂತಂದ್ರೆ ರಾಗಿ ಕಡಿಮೆ ಅವಧಿ ಇರುವಂತಹ ಬೆಳೆ. ಏನಂತಂದ್ರೆ ಕಟಾವಿನ ಹಂತ ಬೇರೆ ಬೇರೆ ಆಗಿರುತ್ತೆ. ಅದು ಕೂಡ ಒಂದು ಏನಂತಂದ್ರೆ ನಮಗ ಈ ಸಂಪನ್ಮೂಲಗಳ ಬಳಕೆ ಇಲ್ಲಿ ಒಂದು ಅನುಕೂಲತೆ ಇದೆ ಅಂತ ಹೇಳಿ ಹೇಳ್ಬಹುದು. ಇದ್ರ ಜೊತೆಗೆ ತೊಗರಿ ಒಂದು ಏನಂದ್ರೆ ದ್ವಿದಳ ಧಾನ್ಯದ ಬೆಳೆ ಆಗಿರೋದ್ರಿಂದ ಇದು ಏನಂತಾರೆ ಸಾರ್ವಜನಿಕ ಸ್ಥಿರೀಕರಣ ಮಾಡುವಂತ ಒಂದು ವ್ಯವಸ್ಥೆ ಇದೆ. ವಾತಾವರಣದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 78% ಸಾರ್ವಜನಿಕ ಇದೆ. ಇದನ್ನು ನಮ್ಗೆ ಏನಂತಂದ್ರೆ ಬೆಳೆಗಳಿಗೆ ನೇರವಾಗಿ ಸಿಗದೆ ಇರುವಂತ ಒಂದು ಇದರಲ್ಲಿ ಇರುತ್ತೆ. ಈ ದ್ವಿದಳ ಧಾನ್ಯ ಬೆಳೆಗಳು ಏನ್ ಮಾಡ್ತಾವ ಅಂತಂದ್ರೆ ಈ ಸಾರ್ವಜನಿಕವನ್ನ ಹಿಡಿದುಕೊಂಡು ಬೇರುಗಳಲ್ಲಿ ಗಂಟುಗಳ ಮೂಲಕ ಸಂಗ್ರಹ ಮಾಡಿ ಈ ಮುಂದಿನ ಬೆಳೆಗೆ ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ಅವು ಮಾಡ್ಕೊಂಡಿರ್ತಾವ. ಹೀಗಾಗಿ ಈ ಒಂದು ಸಂಯೋಜನೆ ಏನಿದೆಲ್ಲ ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದಿಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದೆ ರಾಗಿ ಜೊತೆ ಉಚ್ಚಳನ್ನು ಮಾಡೋದು ನೋಡ್ತಾ ಇದ್ದೀವಿ. ಅವರೇನು ಹಾಕ್ತಾ ಇದಾರ, ತಡ್ನಿ ಹಾಕ್ತಾರ, ಹೆಸರು ಹಾಕ್ತಾರ, ಹುರುಳಿ ಹಾಕ್ತಾರ, ಹುರುಳಿ ಹಾಕ್ತಾರ, ಇವೆಲ್ಲವೂ ಕೂಡ ಏನು ಅಂತಂದ್ರೆ ಒಳ್ಳೆಯ ಪದ್ಧತಿಗಳು ಅಂತೇಳಿ ನಾನು ಹೇಳ್ತೇನೆ. ಇನ್ನು ನಾವು ಮುಂದಿನ ಪದ್ಧತಿ ಬಂದು ಬಹುಮಾಡಿ ಬೆಳೆ. ಬಹುಮಾಡಿ ಪದ್ಧತಿ ಎಲ್ಲಿ ಅಂತಂದ್ರೆ ಎಲ್ಲಿ ತೋಟಗಾರಿಕೆ ಬೆಳೆಗಳು ಇರ್ತಾವಲ್ಲ, ತೆಂಗು ಅಡಿಕೆ, ತೆಂಗು ಇರಬಹುದು, ಅಡಿಕೆ ಇರಬಹುದು, ಎತ್ತರವಾಗಿ ಬೆಳೆಯುವಂತ ಈ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಅಂತರ್ ಬೆಳೆಯಾಗಿ ಕಡಿಮೆ ಬೆಳಕನ್ನು ಬಯಸುವಂತ ಬೆಳೆಗಳನ್ನ ಸಂಯೋಜನೆ ಮಾಡಿ ವಿವಿಧ ಸ್ತರಗಳಲ್ಲಿ ಬೆಳೆಯುವಂತ ಪದ್ಧತಿಗೆ ಬಹುಮಹಡಿ ಬೆಳೆ ಪದ್ಧತಿ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಇದು ಕೂಡ ಏನು ಅಂತಂದ್ರೆ ತುಂಬಾ ಉತ್ಕೃಷ್ಟವಾದಂತ ಪದ್ಧತಿ. ಯಾಕಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಸಾಕಷ್ಟು ಅಂತರ ಕೊಟ್ಟು ಮಾಡೋದ್ರಿಂದ ಈ ಖಾಲಿ ಇರುವಂತಹ ಜಾಗವನ್ನ ನಾವು ವ್ಯವಸ್ಥಿತವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಸಂಪನ್ಮೂಲಗಳ ಬಳಕೆ, ಸಂಪನ್ಮೂಲಗಳಂದ್ರೇನು, ಬೆಳಕು ಇರಬಹುದು, ಗಾಳಿ ಇರಬಹುದು, ಸ್ಥಳ ಇರಬಹುದು, ತೇವಾಂಶ ಇರಬಹುದು, ಆಮೇಲೆ ಪೋಷಕಾಂಶಗಳಿರಬಹುದು, ಇವುಗಳೆಲ್ಲವನ್ನು ಸಮರ್ಥವಾಗಿ ಬಳಸಿಕೊಳ್ಳಿಕ್ಕೆ ಈ ಎರಡೂ ಬೆಳೆಗಳಿಗೆ ಅವಕಾಶ ಇರುತ್ತೆ. ಅಂತಹ ಬೆಳೆಗಳನ್ನು ನಾವು ಬಹುಮಹಡಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ನಾನು ಹೇಳುದಾದ್ರೆ ಸರದಿ ಬೆಳೆಗಳು. ಸರದಿ ಅಂತಂದ್ರೆ ಒಂದಾದ ನಂತರ ಇನ್ನೊಂದು ಮಾಡುವಂತಹದ್ದು. ಈಗ ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ, ಆಲೂಗಡ್ಡೆ ಆದ್ಮೇಲೆ ಮುಂದಿನ ಬೆಳೆ ಏನ್ ಮಾಡ್ತೇವಿ, ರಾಗಿಗೆ ಹೋಗ್ತೇವೆ. ಇಂಥ ಒಂದು ಬೆಳೆ ಪದ್ಧತಿಯನ್ನು ನಾವು ಸರದಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಇಲ್ಲಿ ಸರದಿ ಬೆಳೆ ಪದ್ಧತಿಯಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳು ಏನು ಅಂತಂದ್ರೆ, ಮೊದಲೇದಾಗಿ ಒಂದು ದ್ವಿದಳ ಧಾನ್ಯ ಇರಬೇಕು, ಇನ್ನೊಂದು ಬೇರೆ ಬೆಳೆ ಇರಬೇಕು, ಅದು ಮೊದಲೇ ಅಂಶ. ಆಮೇಲೆ ಎರಡೂ ಸರದಿ ಬೆಳೆಗಳು ಬೇರೆ ಬೇರೆ ಜಾತಿಯ ಒಂದು ಬೆಳೆಗಳು ಆಗಿರಬೇಕು. ಈಗ ನಾವು ಆಲೂಗಡ್ಡೆ ಹಾಕಿದ್ಮೇಲೆ ಟೊಮ್ಯಾಟೊ ಹಾಕಬಾರ್ದು, ಅಥವಾ ಆಲೂಗಡ್ಡೆ ಹಾಕಿದ್ಮೇಲೆ ಮೆಣಸಿನ ಗಿಡ ಹಾಕಬಾರ್ದು. ಯಾಕಂದ್ರೆ ನಾವು ಎರಡೂ ಕೂಡ ಒಂದೇ ಜಾತಿಯ ಬೆಳೆಗಳು. ಇದು ಕೂಡ ನಾವು ಸರದಿ ಬೆಳೆ ಪದ್ಧತಿ ಅಂತ ಹೇಳ್ತೇವೆ. ಇನ್ನು ಇವಿಷ್ಟುಗಳ ಜೊತೆಗೆ ಇನ್ನೂ ಒಂದು ಭಾಗದಲ್ಲಿ ತಂಬಾಕುವನ್ನು ಕೂಡ ಬೆಳೆಯೋದನ್ನು ನಾವು ನೋಡ್ತೇವೆ, ವಾಣಿಜ್ಯ ಬೆಳೆಯಾಗಿ ಅಲ್ಪ ಪ್ರಮಾಣದಲ್ಲಿ, ಹೆಚ್ಚಿಗೆ ಅಲ್ಲ. ಕೆಲವು ಭಾಗದಲ್ಲಿ ಏನಂತ ತಂಬಾಕನ್ನು ನೋಡ್ತಾ ಇದ್ದೇವೆ. ಇನ್ನು ಕೆಲವೊಂದು ಭಾಗದಲ್ಲಿ ನಾವು ಕಬ್ಬನ್ನು ಕೂಡ ನೋಡ್ತಾ ಇದೆ. ಅದು ಕೂಡ ಏನು ಅಂತಂದ್ರೆ ಈ ಒಂದು ವಾಣಿಜ್ಯ ಬೆಳೆಗಳಲ್ಲಿ ನಾವು ಪಟ್ಟಿ ಮಾಡಲಿಕ್ಕೆ ಇರುವಂತಹ ಎರಡು ಬೆಳೆಗಳು ಹೇಳ್ಬಹುದು. ಇದಿಷ್ಟು ಸರದಿ ಬೆಳೆಗಳಿಗೆ ಸಂಬಂಧಪಟ್ಟಿದ್ದು. ಒಟ್ಟಾರೆ ಇವೆಲ್ಲದನ್ನು ಕೂಡ ಸಂಯೋಜನೆಯನ್ನು ಮಾಡಿಕೊಂಡು ನಮ್ಮ ಭಾಗಕ್ಕೆ ಯಾವ ಬೆಳೆ ಪದ್ಧತಿ ಸೂಕ್ತ ಆಗುತ್ತೋ ಅಂತಹ ಬೆಳೆ ಪದ್ಧತಿಯನ್ನ ಮತ್ತೆ ನಮ್ಮ ಭಾಗದ ನಮ್ಮ ಹೊಲಗಳಿಗೆ ಮತ್ತೆ ನಮ್ಮ ಜೀವನ ಕ್ರಮಕ್ಕೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳನ್ನ ಅಳವಡಿಕೆಯನ್ನು ಮಾಡಿಕೊಳ್ಳುವಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಅಂತಿಮವಾಗಿ ನಮ್ಮ ಹಾಸನ ಜಿಲ್ಲೆಯ ಸೂಕ್ತ ಬೆಳೆ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಈಗಾಗಲೇ ಹೇಳಿದಾಗ ಸಾಮಾನ್ಯವಾಗಿ ರೈತರು ಮೊದಲೇದಾಗಿ ಇನ್ನೇನು ಆಲೂಗಡ್ಡೆ ಹಾಕುವಂತ ಒಂದು ಪರಿಪಾಠ ಇದ್ದೇ ಇದೆ ಪ್ರಾರಂಭ ಮಾಡ್ತಾರೆ. ಅಂತ ರೈತರ ಕಿವಿ ಮಾತು ಏನು ಹೇಳೋದು ಅಂತಂದ್ರೆ, ಆಲೂಗಡ್ಡೆ ಜೊತೆ ತೊಗರಿಯನ್ನ 6 ಸಾಲು ಆಲೂಗಡ್ಡೆ 1 ಸಾಲು ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬೆಳೆದ್ರೆ ತಮಗೆ ಬೆಳೆಗೂ ಅನುಕೂಲ, ರೋಗಾಣುಗಳು ಕಡಿಮೆ ಆಗುತ್ತೆ, ಒಟ್ಟಾರೆ ಆದಾಯ ಜಾಸ್ತಿ ಮಾಡಲಿಕ್ಕೆ ಅನುಕೂಲತೆ ಇದೆ. ಎರಡನೇ ವಿಚಾರ ಏನು ಅಂತಂದ್ರೆ, ಮುಸುಕಿನ ಜೋಳ ಯಥೇಚ್ಛವಾಗಿ ಬೆಳೆಯುವಂತದನ್ನ ನಾವು ನೋಡ್ತಾ ಇದ್ದೀವಿ. ರಾಗಿಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ, ಮುಸುಕಿನ ಜೋಳ ಜಾಸ್ತಿ ಆಗ್ತಾ ಇದೆ. ಸೊ ಮುಸುಕಿನ ಜೋಳದಲ್ಲೂ ಕೂಡ 5-6 ಸಾಲ ಜೊತೆ 1 ಸಾಲ ತೊಗರಿಯನ್ನು ಹಾಕ್ಲಿಕ್ಕೆ ನಾನು ಶಿಫಾರಸ್ ಮಾಡ್ತೇನೆ. ಸೊ ಯಾವುದೇ ಒಂದು ಬೆಳೆ ಮಾಡೋದಾದ್ರೆ ನಾವು ಗಮನದಲ್ಲಿ ಇಟ್ಕೋಬೇಕಾಗಿದ್ದ ವಿಚಾರ ಏನಂತಂದ್ರೆ, ಮಣ್ಣಿನ ಫಲವತ್ತತೆ ಕಡೆ ಹೆಚ್ಚು ಒತ್ತು ಕೊಟ್ಟು ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ರಿ ಅಂತೇಳಿ ರೈತರಿಗೆ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಪದ್ಧತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 8-7-2-2-1-8-6-0. ಇನ್ನೊಮ್ಮೆ ಹೇಳಿ, 8-7-2-2-1-8-6-0. ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಇವತ್ತು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಪದ್ಧತಿಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ವಿಜಯ್ ಪ್ರಕಾಶ್ ಅನನ್ಯ ಭಟ್ ಅವರು ಸಂಗಡಿಗರೊಂದಿಗೆ ಆಡಿರುವ ಕಾಂತಾರ ಚಿತ್ರದ ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ಅಜನೀಶ್ ಲೋಕನಾಥ್. ಬತ್ತ ತೊಡುಕೈಗೆ ಮಣಿ ಮುಳ್ಳೆತ್ತಿದ ಮದಿ ಹೋದಣ್ಣ ಬರ್ಲಿಲ್ಲ, ಮದಿ ಹೋದಣ್ಣ ಬರ್ಲಿಲ್ಲ, ಬಸರೂರ ಹೂವ ಕಂಡಣ್ಣ